आजकल तो काफी खुश नजर आ रहे हो। क्यों ना हो, अब मैं ऑर्गेनिक खेती जो कर रहा हूँ ये पूरा प्राकृतिक है, ऑर्गेनिक है। इसमें हमारे खेत, हमारी फसल और हमारी जेब सब फायदे में होते हैं और इसमें लागत भी कम है। जी हाँ, आप भी ऑर्गेनिक खाद का प्रयोग करें, अपनी फसल और मिट्टी को तंदुरुस्त बनाएं और आपकी आमदनी में इजाफा करें। अधिक जानकारी के लिए किसान कॉल सेंटर टोल फ्री नंबर 1800-1801551 पर कॉल करें और लॉग इन करें किसान.gov.in और farmer.gov.in। कृषि और किसान कल्याण मंत्रालय द्वारा किसान हित में जारी। अरे सुन तो। मुझे क्या सुनाना चाहते हो? जो सुनाओ मेरी स्वतन को। किसको? अरे वही तुम्हारा मोबाइल फोन जिसे सुबह शाम दिन रात चिपके रहते थे और कहते थे किसान कॉल सेंटर से बातें हो रही हैं। अच्छा ये बात है? हाँ, क्यों, क्या हुआ, अब बात नहीं होती क्या? अब तो झट से बात हो जाती है। ऐसा क्या? हाँ, अब तो ज्यादा लाइनें और खास तकनीक के कारण खेती के माहिरों से तुरंत बात हो जाती है। और अगर कभी लाइन व्यस्त हो तो अपनी समस्या फोन पर रिकॉर्ड करा दो, वहाँ से फोन आ जाता है और समस्या की हल्का मैसेज भी आ जाता है। ये देखो आ गया। अरे वाह, इसका मतलब इंतजार की घड़ी अब खत्म। हाँ। तभी मैं सोचूं कि आजकल मुझ पर इतना प्यार क्यों आ रहा है। कृषि संबंधी समस्याओं का अपनी भाषा में तुरंत हल पाने के लिए पूरे भारत में किसी भी फोन से हेल्पलाइन नंबर पर संपर्क करें, किसानों का दोस्त किसान कॉल सेंटर। ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧವರೇ, ಕೊಟ್ಟೂರು ತಾಲೂಕು ಉಜ್ಜಿನಿ ಗ್ರಾಮದ ಪ್ರಗತಿಪರ ರೈತರಾದ ಮಂಜಪ್ಪ ಬಿಎಲ್ ಅವರೊಂದಿಗೆ ದಾಳಿಂಬೆ ಕೃಷಿ ಕುರಿತು ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಂಜಪ್ಪ ಬಿಎಲ್ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಒಂದು ಸ್ವಂತ ಜಮೀನು 1 ಎಕರೆ 62 ಸೆನ್ಸಲ್ಲಿ ದಾಳಿಂಬೆ ಕೃಷಿಯನ್ನು ಮಾಡ್ತಿದ್ದಾರೆ. ಜೊತೆಗೆ ಒಂದಿಷ್ಟು ಗುತ್ತಿಗೆ ಭೂಮಿಯನ್ನು ಪಡೆದುಕೊಂಡು ಟೊಮೆಟೊ, ಈರುಳ್ಳಿ, ಮೆಕ್ಕೆಜೋಳ ಇತ್ಯಾದಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಇವರ ಈ ಕೃಷಿಯ ಅನುಭವಗಳನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ. ನಮಸ್ಕಾರ ಮಂಜಪ್ಪರೇ. ನಮಸ್ಕಾರ ಸರ್. ಮಂಜಪ್ಪರೆ, ನಿಮಗೆ ವಯಸ್ಸು ಎಷ್ಟಿದೆ ಈಗ? ಸರ್, ನಮಗೆ ವಯಸ್ಸು 44 ವರ್ಷ. ಈ ಕೃಷಿಯ ನಂಟು ಹೆಂಗೆ? ಕೃಷಿಯ ನಂಟು ಇದು ನಮ್ಮ ಅಪ್ಪ ಅಮ್ಮ ಕಾಲದಿಂದ ಬಂದಿದೆ ಸರ್. ನಮ್ಮ ಅಪ್ಪ ಅಮ್ಮ ಅದೇ ಕೃಷಿಯನ್ನೇ, ಕೃಷಿಯಲ್ಲೇ ಜೀವನ ಮಾಡ್ತಾ ಇದ್ರು. ನಿಮ್ಮ ತಂದೆಯವ್ರ ಕಾಲದಿಂದಲೂ ಭೂಮಿ ಏನಿದೆ ಅಲ್ಲ, ಅವರು ಎಲ್ಲ ಎಷ್ಟೆಕರೆಯಲ್ಲಿ ಉಳುಮೆ ಮಾಡ್ತಿದ್ರು, ಹೇಗಿತ್ತು? ಸರ್, ನಮ್ಮಪ್ಪರು 1 ಎಕರೆಯಲ್ಲೇ ಉಳುಮೆ ಮಾಡ್ತಾ ಇದ್ರು. ತದನಂತರ ನಾವು ಸ್ವಲ್ಪ ದುಡಿಲಿಕ್ಕೆ ಬಂದಾಗಲಿಂದ 1.5 ಎಕರೆ ಜಮೀನನ್ನು ತಗೊಂಡ್ವಿ. ಖರೀದಿ ಮಾಡಿದ್ವಿ. ನಾವು ಅಣ್ಣ ತಮ್ಮ 3. ಹ್ಮ್ ಸರ್, ನಾವು ದುಡಿಲಿಕ್ಕೆ ಬಂದಾಗಲಿಂದ ಸ್ವಲ್ಪ ಚೆನ್ನಾಗಾದ್ಮೇಲೆ ಒಂದು ಬೋರ್ವೆಲ್ ಹಾಕ್ಸ್ಕೊಂಡ್ವಿ. ಬೋರ್ವೆಲ್ ಹಾಕ್ಸ್ಕೊಂಡ್ಮೇಲೆ ಅದೇ ಈರುಳ್ಳಿ, ಮೆಕ್ಕೆಜೋಳ ಅನ್ನ ಬೆಳೀತಾ ಇದ್ವಿ. ತದನಂತರ ಒಂದು ತೋಟಗಾರಿಕೆ ಬೆಳೆ ಬೆಳೆಯೋಣಂತ ಒಂದು ಮನಸ್ಸಾಯ್ತು. ತೋಟಗಾರಿಕೆ ಬೆಳೆಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಕೊಡ್ತಾ ಬಂದ್ರು. ಅದಕ್ಕೆ ನಾವು ಮಾರು ಹೋಗಿ ಒಂದು ದಾಳಿಂಬೆ ಬೆಳೆಯೋಣ ಅಂತ ಮನಸ್ಸಿಗೆ ಬಂತು. ಅವಾಗ ಎಲ್ಲ ಸುತ್ತಮುತ್ತ ನಾವು ಸುಮಾರು ಅಗ್ರಿಬೊಮ್ಮಳ್ಳಿ, ಈ ಕಡೆ ಹೊಸದುರ್ಗ, ಕೆಲವೊಂದು ಪ್ರದೇಶದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ದಾಳಿಂಬೆ ಬೆಳೀತಾರೋ ಅಲ್ಲೆಲ್ಲ ಹೋಗಿ ಅವ್ರನ್ನೆಲ್ಲ ವಿಚಾರ ಮಾಡಿಕೊಂಡು ಅದರಲ್ಲಿಂದ ಏನು ನಷ್ಟ ಇದೇನೋ, ಲಾಭ ಇದೇನೋ, ಯಾವ ರೀತಿ ವ್ಯವಸಾಯ ಮಾಡಬೇಕಂತ ಎಲ್ಲ ತಿಳ್ಕೊಂಬಂದು ಮೊದಲು ನಾವು ಹತ್ತಿಮಗಿ ಅಂತ ಹೇಳಿ ಹೊಸದುರ್ಗ ತಾಲೂಕು, ಅಲ್ಲಿಂದ ಗೂಟಿ ಅಂತ ತಂದ್ವಿ, ದಾಳಿಂಬ್ರೆ ಗೂಟಿ. ಅಲ್ಲಿಂದ ಗೂಟಿ ತಗೊಂಬಂದು 2.5 ಎಕರೆಯಲ್ಲಿ ದಾಳಿಂಬ್ರೆ ಹಚ್ಚಿ ಚಾಲ ಮಾಡಿದ್ವಿ ನಾವು ಕೃಷಿನ. ನಿಮ್ಮ ಭಾಗಕ್ಕೆ ದಾಳಿಂಬೆ ಬೆಳೆದಿದ್ರು ನೀವೇನಾ ಅಥವಾ? ನಮ್ಮ ಊರಲ್ಲಿ. ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ಉಜ್ಜಿನಿಯಲ್ಲಿ ಮೊದಲು ದಾಳಿಂಬೆ ತಂದ್ರೆ ನಾರು. ಆದ್ರೆ ನಮ್ಮ ಭಾಗದಲ್ಲಿ ಅಂದ್ರೆ ಮೊದಲು ತಂದದ್ದು ಹೊಸದುರ್ಗ ಮೊದಲು, ಆಮೇಲೆ ಅಗ್ರಿಬನ್ ಮಾಡಿ ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಉಜ್ಜಿನಿಯಲ್ಲಿ ದಾಳಿಂಬೆ ಬೆಳೆಯಲಿಕ್ಕೆ ಶುರು ಮಾಡಿ ನೀವೇ? ನಾವೇ ಫಸ್ಟ್. ಯಾವಾಗ ಇದು? ಇದು 2014 ನಾವು ಶುರು ಮಾಡ್ಕೊಂಡ್ವಿ. ನಮ್ಮಿಂದ ಇತ್ತೀಚೆಗೆಲ್ಲ ರೈತರು ನೋಡ್ಕೊಂಡು ನಮ್ದು ಅದರ ಲಾಭಾಂಶ ತಿಳ್ಕೊಂಡು ಮತ್ತೆ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ದಾಳಿಂಬೆ ಬೆಳೆಯಕ್ಕೆ ಚಾಲು ಮಾಡಿದ್ರೆ. ಈಗ ಈ ನಿಮ್ಮ ದಾಳಿಂಬೆ ಬೆಳೆಯಿಂದ ಹೆಂಗಿದೆ ಆದಾಯದ ಮಟ್ಟ ಅದೆಲ್ಲ? ಸರ್, ಮೊದಲು ನಾವು ಬೆಳಿಬೇಕಾದ್ರೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ವಿ. ಹೌದೌದು, ಅತಿ ಹೆಚ್ಚು ಔಷಧಿಗಳನ್ನು ಸ್ಪ್ರೇ ಮಾಡ್ತಾ ಇದ್ವಿ. ನಮಗೆ ಇತ್ತೀಚೆಗೆ ನಮ್ಮ ಅನುಭವದಿಂದ ರೈತರಿಗೆ ಹೇಳಕ್ಕೆ ಒಂದು ಏನು ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ಆದಷ್ಟು ಸಾವಯವ ಕೃಷಿಯಿಂದ ದಾಳಿಂಬೆಯನ್ನು ಬೆಳಿಬೋದಂತ ನಾವು ಕಂಡ್ಕೊಂಡಿದ್ವಿ. ಆದ್ದರಿಂದ ಪ್ರತಿಯೊಬ್ಬ ರೈತರು ಏನು ಮಾಡ್ಬೇಕಂದ್ರೆ, ಆದಷ್ಟು ಒಂದೇ ಸಾರಿಗೆ ಸಾವಯವದಿಂದ ಬೆಳೆಯೋಕ್ಕಾಗಲ್ಲ, ಆದರೂ ನಾವು ಈ ಸರ್ಕಾರಿ ಗೊಬ್ಬರಗಳನ್ನು ಅತಿ ಕಡಿಮೆ ಅಂದರೆ ಈಗ 100% ಆಗ್ತಾ ಇದ್ದೇವಾ, ಅದರಲ್ಲಿ 30% ಸರ್ಕಾರಿ ಗೊಬ್ಬರವನ್ನು ಮತ್ತು ಔಷಧಿಗಳನ್ನು ಉಪಯೋಗಿಸ್ಬೇಕು, ರಾಸಾಯನಿಕ ಔಷಧಿಗಳನ್ನು. ತದನಂತರ ಜೀವಾಮೃತ, ಆಮೇಲೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ದನ ಗೊಬ್ಬರ, ಆಮೇಲೆ ಒಂದು 20% 10% ಕೋಳಿ ಗೊಬ್ಬರ, ಈ ಮೂರನ್ನ ಮಿಕ್ಸ್ ಮಾಡಿ ಅದನ್ನ ಕೊಳಿಲಿಕ್ಕೆ ಬಿಟ್ಟು ಚೆನ್ನಾಗಿ ದಾಳಿಂಬೆ ಹಾಕೊಂಡು ಅತಿ ಕಡಿಮೆ ಸ್ಪ್ರೇಯಿಂದ ರಾಸಾಯನಿಕ ಉಪಯೋಗಿಸಿ ಅತಿ ಚೆನ್ನಾಗಿ ದಾಳಿಂಬೆ ಕೂಡ ಬೆಳಿಬಹುದು. ಇದು ರೈತರಿಗೆ ಫಸ್ಟ್ ಮನದಟ್ಟ ಆಗ್ಬೇಕು. ಈಗ ನೀವು ಸಾವಯವ ಕೃಷಿಯಲ್ಲಿ ದಾಳಿಂಬೆ ಬೆಳೆಯಲಿಕ್ಕೆ ಶುರು ಮಾಡಿದ್ಯಾವಾಗ? ಸರ್, ನಾವು 3 ವರ್ಷ ಆದ ನಂತರ. ಅದು ನಮಗೆ ಮೊದಲು ಏನ್ ಮಾಡ್ತಿದ್ರಪ್ಪ ಅಂದ್ರ, ಒಬ್ರು ಡಾಕ್ಟರ್ ಬರ್ತಿದ್ರು, ದಾಳಿಂಬೆ ಕೃಷಿ ಬಗ್ಗೆ ಅನುಭವ ಇರೋ ಡಾಕ್ಟರ್ ಬರ್ತಿದ್ರು. ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ರಾಸಾಯನಿಕ ಗೊಬ್ಬರಗಳು ಮತ್ತೆ ಸ್ಪ್ರೇಗಳು ಕೊಟ್ಕೊಂತ ಬಂದ್ವಿ. ಅದರಿಂದ ಅತಿ ಹೆಚ್ಚು ಡ್ರೈ ಬ್ಯಾಕ್ ಅಂತ ಬರುತ್ತೆ. ಡ್ರೈ ಬ್ಯಾಕ್ ಬಂದು ಗಿಡಗಳೆಲ್ಲ ಒಣಗಿ ಹೋಗ್ತಾವ. ಅದನ್ನ ಮನಗಂಡ ಮೇಲೆ ಆದಷ್ಟು ನಾವೇ ನಮ್ಮ ಅನುಭವದಿಂದಲೇ ಸಾವಯವ ಕೃಷಿಯಿಂದಲೇ ದಾಳಿಂಬೆ ಮಾಡಬಹುದಂತ ಗೊತ್ತಾಯ್ತು. ಹಂಗಾಗಿ ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ಅತಿ ಹೆಚ್ಚು ಇಳುವರಿ ಕೂಡ ಬರುತ್ತೆ. 1 ವರ್ಷ ಬೆಳೆಯಲಿದ್ರು ಕೂಡ ಇನ್ನೊಂದು ವರ್ಷ ಅದಕ್ಕಿಂತ ಹೆಚ್ಚು 2 ಪಟ್ಟು ನಮಗೆ ಲಾಭಾಂಶ ಕೊಟ್ಟೇ ಕೊಡುತ್ತೆ. ಇದನ್ನ ಎಲ್ಲಾ ರೈತರು ಮನಗಂಡು ಸಾವಯವ ಕೃಷಿಯಲ್ಲೇ ಮಾಡ್ಬೇಕಂತ ನಾನು ದಯವಿಟ್ಟು ಪ್ರಾರ್ಥನೆ ರೈತರಲ್ಲಿ. ಈ ಸಾವಯವ ಕೃಷಿ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ, ಇದ್ರ ಅನುಭವ, ಇದ್ರ ಬಗ್ಗೆ ತರಬೇತಿ ಇಂಥದ್ದೇನಾದ್ರು ತಗೊಂಡಿದ್ರೆ ಹೇಗೆ? ನಾವು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಕಲಿತಿದ್ದು ಎಲ್ಲ, ಆಮೇಲೆ ಕೆಲವೊಂದು ತೋಟಗಳಿಗೆಲ್ಲ ಹೋಗಿ ನೋಡ್ಕೊಂಬಂದ್ವಿ. ಇಲ್ಲೇ ಒಂದು ಕೊಲಂಬ್ರಳ್ಳಿ ಅಂತ ಹೇಳಿ ಅವರು ದಾಳಿಂಬೆ ಬೆಳೆಯಿದ್ದಾರೆ. ಅವರು 4 ಎಕರೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಬೆಳೆದಿದ್ದಾರೆ. 4 ಎಕರೆಯಲ್ಲಿ. ಆಮೇಲೆ ಅವ್ರ ಹೆಸರು ನಾಗರಾಜ್ ಅಂತ ಹೇಳಿ ಅವ್ರನ್ನ ಕೇಳಿದಾಗ ಅತಿ ಹೆಚ್ಚು 90% ಸಾವಯವ ಗೊಬ್ಬರದ ಹಾಕೆ ಬೆಳೆದಿದ್ದಾರೆ. ಹಂಗಾಗಿ ಎಲ್ಲಾ ರೈತರು ಸಾವಯವ ಕೃಷಿಯಲ್ಲಿ ಕೂಡ ದಾಳಿಂಬೆ ಬೆಳಿಬಹುದಂತ ತಿಳ್ಕೋಬೇಕು ಫಸ್ಟ್. ಈಗ ಸಾವಯವ ಕೃಷಿ ಅಂದ್ರೆ ಏನು? ಸಾವಯವ ಗೊಬ್ಬರಗಳು ಯಾವ್ಯಾವ ನೀವು ಕೊಡ್ತಾ ಇದ್ರಿ? ಸಾವಯವ ಕೃಷಿ ಅಂದ್ರೆ ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ, ಸೆಗಣಿ ದನದ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಆಮೇಲೆ ಸ್ವಲ್ಪ ಕೋಳಿ ಗೊಬ್ಬರ, ಒಂದು 10%. ಇದು 40%, ಅದು 40%. ದನ ಗೊಬ್ಬರ 40%, ಕುರಿ ಗೊಬ್ಬರ 40%, ಒಂದು 20% ಕೋಳಿ ಗೊಬ್ಬರ. ಅವನ್ನೆಲ್ಲ 1 ವರ್ಷ ಮಿಕ್ಸ್ ಮಾಡಿ ಕೈ ಬಿಡಬೇಕು. 1 ವರ್ಷ ಇಲ್ಲಾಂದ್ರೆ ಒಂದು 6 ತಿಂಗಳಾದ್ರೂ ಹಾಕಿ ಮಿಕ್ಸ್ ಮಾಡಿ ಅವನ್ನೆಲ್ಲ ಗಿಡಗಳಿಗೆ ಹಾಕ್ಬೇಕು. ಹಾಕಿದ ನಂತರ ಈ ಮಳೆಗಾಲದಲ್ಲಿ ಮಾತ್ರ ಸಾವಯವ ಔಷಧಿ ಅಂತೀವಲ್ಲ ಅವು ಕೆಲಸ ಮಾಡಲ್ಲ ಮಳೆಗಾಲದಲ್ಲಿ ಮಾತ್ರ. ಆದ್ರೆ ಆ ಟೈಮಲ್ಲಿ 1-2-3 ಸ್ಪ್ರೇನ ನಾವು ರಾಸಾಯನಿಕ ಔಷಧಿಗಳನ್ನ ಸ್ಪ್ರೇ ಮಾಡಲೇಬೇಕಾಗತ್ತೆ. ಅಂದ್ರೆ ಏನ್ ಕಾಯಿಲೆ ಬರ್ತದೆ ಈ ಟೈಮಲ್ಲಿ? ಅದಕ್ಕೆ ಅತಿ ಹೆಚ್ಚು ಇತ್ತೀಚಿನ ಕಾಯಿಲೆ ಅಂದ್ರೆ ವೈರಸ್ ಅಂತೀವಲ್ಲ ನಾವು, ಬ್ಯಾಕ್ಟೀರಿಯಾ. ಅದೇ ಅತಿ ಹೆಚ್ಚು ಬರುವ ಒಂದು ಕಾಯಿಲೆ ಆಗಿದೆ. ಅದಕ್ಕೆ ಆಗ ಒಂದಿಷ್ಟು ಔಷಧಿಗಳನ್ನ ಹೊರಗಡೆಯಿಂದ ತಂದು ಹೊಡಿಬೇಕು. ಹೌದೌದು, ತಂದು ಹೊಡಿಲೇಬೇಕಾಗತ್ತೆ. ತದನಂತರ ಮಳೆಗಾಲ ಕಮ್ಮಿ ಆದಂಗೆಲ್ಲ ಜೀವಾಮೃತ ಅಂತ ಹೇಳಿ ಮಾಡಬಹುದು. ಜೀವಾಮೃತದಿಂದ ಒಳ್ಳೆ ಬೆಳೆಯನ್ನು ತೆಗಿಬಹುದಂತ ನಾನು ಮನಗಂಡಿದ್ರು. ಈಗ ದಾಳಿಂಬೆ ಈಗ ನಿಮ್ಮ ಉಜ್ಜಿನಿಯಲ್ಲಿ ನೀವು ಮೊದಲಿಗೆ ಬೆಳೆದಿದ್ರಲ್ವಾ, ಅದಕ್ಕೆ ಮಾರುಕಟ್ಟೆ ಅದೆಲ್ಲ ಹೇಗೆ ನೋಡ್ಕೊಂಡ್ರಿ? ಆ ಬಗ್ಗೆ ಮಾಹಿತಿ ಎಲ್ಲ ಎಲ್ಲಿ ತಗೊಂಡ್ರಿ? ಎಲ್ಲ ಅಲ್ಲೇ ನಾವು ದಾಳಿಂಬೆ ಹಾಕಿವಿ ಅಂತ ಹೇಳಿದ್ರೆ ಅಕ್ಕಪಕ್ಕದ ಊರುಗಳಲ್ಲಿ ಎಲ್ಲ ಫೋನ್ ನಂಬರ್ ತಗೊಂಡ್ ಬಂದಿವಿ, ಹಾಕಿದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನಮಗೆ ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ತಗೊಂಡು ಹೋಗಿದ್ರು. ಖರೀದಿದಾರರು ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ರಿ ಸರ್. ಈಗ ನಿಮ್ಗೆ ವರ್ಷಕ್ಕೆ ಎಷ್ಟು ಲಾಭಾಂಶ ತಗೊಳ್ತಾ ಇದ್ರಿ ದಾಳಿಂಬೆಯಿಂದ? ಸರ್, ಈಗ 4 ವರ್ಷದಲ್ಲಿ ಒಳ್ಳೆ ಉತ್ತಮ ಲಾಭಾಂಶ ಸಿಕ್ಕಿದೆ. ಆದ್ರೆ ಈ 2 ವರ್ಷ ಅತಿ ಹೆಚ್ಚು ಮಳೆಗಾಲ ಆದಾಗಲಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗಿ ಸ್ವಲ್ಪ ನಷ್ಟನ ಅನುಭವಿಸಿ ಹೇಳಕಂದ್ರೆ. ಹೌದಾ? ಹೌದೌದು, ಅಂದ್ರೆ ಮಳೆ ಹೆಚ್ಚಾಯ್ತು. ಹೌದು, ಅದರಿಂದ ಯಾವ ರೀತಿ ಸಮಸ್ಯೆ ಎದುರಾಯ್ತು ದಾಳಿಂಬೆ ಗಿಡದಲ್ಲಿ? ಅದೇ ನಾವು ಬ್ಯಾಕ್ಟೀರಿಯಾ ಅಂತ ಹೇಳಿ ಬಂತಲ್ಲ, ಅದು ಜಾಸ್ತಿ ಬ್ಯಾಕ್ಟೀರಿಯಾ ಬಂದ ಮೇಲೆ ಅದು ಮಳೆಯಲ್ಲಿ ಅತಿ ಹೆಚ್ಚು ಹರಡುತ್ತೆ ಗಿಡಗಳಿಗೆಲ್ಲ. ಅವಾಗ ಅದಕ್ಕೆ ಯಾವುದೇ ಆದ ತರಹದ ಔಷಧಿಗಳನ್ನು ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ಗೆ ಬರಲ್ಲ ಸರ್. ಹಂಗಾಗಿ ಮಳೆಗಾಲ ಪೂರ ಕಮ್ಮಿ ಆದ್ಮೇಲೆ ನಾವು ಹಣ್ಣಿಗೆ ಹೋಗ್ಬೇಕಾಗತ್ತೆ. ಅದು ಲೇಟ್ ಆದಂಗೆಲ್ಲ ಡಿಸೆಂಬರ್ ಅಲ್ಲಿ ಹಣ್ಣಿಗೆ ಹೋದ್ರೆ ಅದು ಅಪ್ ಟು ಸೀದಾ ಜೂನ್ ಜುಲೈಲಿ ಹಣ್ಣು ಬರುತ್ತೆ, ಮತ್ತೆ ಆ ಕಾಲದಲ್ಲಿ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ, ಅವಾಗ ಮತ್ತೆ ಜಾಸ್ತಿ ಆಗುತ್ತೆ ಬ್ಯಾಕ್ಟೀರಿಯಾ. ದಾಳಿಂಬೆ ತೋಟದಲ್ಲಿ ಏನೇನು ನಿರ್ವಹಣೆ ಇರ್ತದೆ ಸರ್? ಅದೇ ಮಾಮೂಲಿ ಕಳೆ ಕೀಳೋದು, ಕಳೆ ಕೀಳೋದು, ಮತ್ತೆ ಚಿಗುರು ಕೀಳೋದು. ಮಳೆ ಜಾಸ್ತಿ ಆದ್ರೆ ಚಿಗುರು ಜಾಸ್ತಿ ಆಗುತ್ತೆ. ಆಮೇಲೆ ಫಸ್ಟಿಗೆಲ್ಲ ಪ್ರತಿ ವರ್ಷನೂ ಕಟಿಂಗ್ ಮಾಡಿಸ್ಬೇಕು ಸರ್. ಕಟಿಂಗ್ ಮಾಡ್ಸ್ ಏನು ಕಟಿಂಗ್ ಮಾಡ್ಸೋದಂದ್ರೆ ಪ್ರೋನಿಂಗ್ ಅಂತಾರಲ್ಲ ಸರ್, ಪ್ರೋನಿಂಗ್ ಮಾಡ್ಬೇಕಾಗ ಸರ್. ಕಡ್ಡಿ ಅದಿದೆ ಬೆಳೆದಿದೆ, ಕಡ್ಡಿ ವೇಸ್ಟ್ ಕಡ್ಡಿ ಎಲ್ಲ ತಗೋದು, ಬಡ್ಡೆಗಳದೆಲ್ಲ ತಗೋದು. ಅದನ್ನೆಲ್ಲ ಮಾಡೋದಕ್ಕೆ ನೀವೇ ಮನೆಯವರ ಮಾಡ್ತೀರಾ? ಇಲ್ಲ ಸರ್, ಇಲ್ಲ ಸರ್, ನಾವು ಇಲ್ಲೇ ಅಗರಿಬನ್ವಳ್ಳಿಂದನೇ ಬರ್ತಾರೆ ಸರ್. ಹುಡುಗರು ಬರ್ತಾರೆ, ಅವರಲ್ಲೇ ಅದರಲ್ಲೇ ಅದಕ್ಕೋಸ್ಕರನೇ ಅವರು ಒಂದು ಟೀಮ್ ಇದೆ ಸರ್. ಟೀಮ್ ಇದೆ ಬರ ಸರ್. ಆಮೇಲೆ ಬಿಜಾಪುರದಿಂದನೂ ನಾವು ಕರೆ ಕಳಿಸ್ತೀವಿ ಸರ್. ಅವ್ರು ಎಷ್ಟು ತಗೊಂತಾರೆ ಇದಕ್ಕೆಲ್ಲ? ಗಿಡದ ಮೇಲೆ ಸರ್. ಅದ್ರ ಒಂದು ವರ್ಷ ಗಿಡ, ಆರು ತಿಂಗಳ ಗಿಡ, ವರ್ಷ ಗಿಡ, ಎರಡು ವರ್ಷ ಗಿಡ, ಹಿಂಗೆ ಗಿಡ ದೊಡ್ಡವಾದಂಗಿಲ್ಲ. ಅವರು ಕೂಲಿ ಜಾಸ್ತಿ ಮಾಡ್ಕೊಂಡು ತಗೋರಿ ಸರ್. ಒಂದು ಗಿಡಕ್ಕೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿವರೆಗೆ ಒಂದು ಗಿಡಕ್ಕೆ ತಗೊಂತಾರೆ ಸರ್ ಅವರು. ಈಗ ನಿಮಗೆ ಈ ಥರದ ಖರ್ಚು ಎಷ್ಟು ಬರ್ತದೆ ಸರ್? ಎಲ್ಲ ಖರ್ಚು ಅಂದ್ರೆ ಕೂಡ ಒಂದು ಎಕರೆಗೆ ಒಂದು ಎಕರೆ ಕಡಿಮೆ ಅಂದ್ರೆ 1,00,000 ರೂಪಾಯಿ ಖರ್ಚು ಬರುತ್ತೆ ಸರ್. ಒಂದು ಬೆಳೆ ತಗೊಳ್ಳಿಕ್ಕೆ ಅಂದ್ರೆ 18 ತಿಂಗಳಿಂದ 24 ತಿಂಗಳು, 2 ವರ್ಷ ಬೇಕು ಸರ್ ಒಂದು ಬೆಳೆ ತಗೊಳ್ಳಿಕ್ಕೆ. ಆ ಟೈಮಲ್ಲಿ 1,00,000 ರೂಪಾಯಿ ಬೇಕಾಗುತ್ತೆ ಸರ್. ಮನೆಯವರು ಇದ್ರೆ ಇನ್ನು ಖರ್ಚು ಕಡಿಮೆ ಮಾಡಬಹುದು ಸರ್. ಬರೀ ಕೂಲಿ ಆಳ ಮೇಲೆ ಮಾಡಂದ್ರೆ ಅಷ್ಟು ಬೇಕಾಗುತ್ತೆ ಸರ್. ಇತ್ತೀಚೆಗೆ ಅದನ್ನ ಕಡಿಮೆ ಮಾಡಬಹುದಂದ್ರೆ ಒಂದು 50-60 ಸಾವಿರ ಅಂದ್ರೆ ಹೇಳಿದ್ರು ಸಾವಯವ ಕೃಷಿಯಲ್ಲಿ ಮಾಡಿದ್ರೆ ಅತಿ ಹೆಚ್ಚು ರಾಸಾಯನಿಕ ಬಳಸದೆ ಸರ್. ಸಾವಯವದ್ರಲ್ಲಿ ಮಾಡಿದಪ್ಪ ಅಂದ್ರೆ ಅತಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭಾಂಶ ಪಡಿಬಹುದು ಸರ್. ಹೌದೌದು ಸರ್, ಇದಂತ ಸತ್ಯ ಸರ್. ಈಗ ಈ ದಾಳಿಂಬೆ ಕೃಷಿಯಿಂದ ನಿಮಗೆ ಈಗಿನ ಮಾರುಕಟ್ಟೆ, ಈಗಿನ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದೆ ಅಂತ ಹೇಳಿ, ಒಂದು ಸುಸ್ಥಿರವಾಗಿರ್ತಕ್ಕಂಥ ಆದಾಯ ಪಡ್ಕೊಳ್ತಾ ಇದ್ದೀರಾ ಅಥವಾ ತುಂಬಾ ಕಡಿಮೆ ಆಗಿದೆ ಈ ತರದ? ಇಲ್ಲ ಸರ್, ಪ್ರತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತದೆ ಸರ್. ಯಾರೋ 1,000ಕ್ಕೊಬ್ರು, 1,00,000ಕ್ಕೊಬ್ರು ಎಲ್ಲೋ ಪೇಪರ್ ಅಲ್ಲಿ ಹಾಕಿದ್ದು ನೋಡಿದ್ವಿ ಸರ್. ಯಾಕೆ ಹೀಗಾಗ್ತದೆ ಅಂತ ನೀವು ಯೋಚನೆ ಮಾಡಿದ್ರ ಸರ್? ಇತ್ತೀಚೆಗೆ ಗೊಬ್ಬರ ರೇಟ್ ಜಾಸ್ತಿ ಆಗಿದೆ ಸರ್. ರಾಸಾಯನಿಕ ಗೊಬ್ಬರಗಳು, ಔಷಧಿಗಳು ಜಾಸ್ತಿ ಆಗಿದಾವೆ. ನೀವು ಬಳಸಲ್ಲವಾ ಅದನ್ನ? ಆದ್ರೂ ಬಳಸಲೇಬೇಕು ಸರ್. 20%, 30% ಬಳಸಲೇಬೇಕಾಗುತ್ತೆ ಸರ್. ಬಳಸಿದ್ರೆ ಆಮೇಲೆ ಕೂಲಿ ಸರ್, ಇತ್ತೀಚೆಗೆ ಜನಗಳು ಕೆಲಸ ಮಾಡೋರು ಬಹಳ ಕಮ್ಮಿ ಆಗಿದ್ದಾರೆ ಸರ್. ಹಂಗಾಗಿ ಮನೆಯಲ್ಲಿ ಮನೆಯಲ್ಲಿ ಏನಾರ ಮಾಡಿದ್ರೆ ಮಾತ್ರ ಮಾಡ್ಕೋಬಹುದು ಸರ್. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳ್ರಿ, ಎಷ್ಟು ಜನ ಇದ್ರಿ, ಏನೇನು ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡಿದ್ರಿ ಸರ್? ನಮ್ಮ ಕುಟುಂಬದಲ್ಲಿ 12 ಜನ ಸರ್ ಇರೋದು. ನಾವು ಅಣ್ಣ ತಮ್ಮಳು 3, ಅದರಲ್ಲಿ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿ 12 ಜನ ಇದ್ದೀವಿ ಸರ್. ಅದರಲ್ಲಿ 8 ಜನ ಕೃಷಿ ಮಾಡ್ತಿದ್ವಿ ಸರ್. ಹೌದಾ ಸರ್, ಈ ವರ್ಷ ನಾವು ಬೇರೆ ಆಗಿದ್ರೆ ಸರ್, ಈ ವರ್ಷ ಬೇರೆ. ಅದು ಪಾಲಿಗೆ ಎಷ್ಟು ಬಂದಿದೆ? ಅದೇ ಸರ್, 1 ಎಕರೆ 62 ಸೆಂಟ್ಸ್ ಬಂದಿದೆ. ಒಬ್ಬೊಬ್ಬರಿಗೆ 1.5 ಎಕರೆ 1.5 ಎಕರೆ. ಅಷ್ಟು 1 ಎಕರೆ 62 ಸೆಂಟ್ಸ್ ಅಲ್ಲಿ ದಾಳಿಂಬೆನೆ ಬೆಳಿತಿದ್ರ? ಹ್ಮ್ ಸರ್, ಎಲ್ಲ 3 ಅದೇ ದಾಳಿಂಬೆ ಬೆಳಿತಿದ್ರು ಸರ್. ಮಂಜಪ್ಪರ್, ಈಗ ನಮ್ಮಂತ ಯುವಕರು ಅಥವಾ ಹುಡುಗರು, ಕೃಷಿ ಕುಟುಂಬದ ಯುವಕರು ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ದಯವಿಟ್ಟು ಯಾವುದೇ ಬೆಳೆ ಬೆಳೆದ್ರು ಕೂಡ ಸರ್, ಜಂಟಿ ಬೆಳೆ ಬೆಳಿತಾರ ಸರ್, ಅದನ್ನ ಬೆಳಿಬೇಕು ಸರ್. ಅವತ್ತು ಮಲ್ಟಿಪರ್ಪಸ್ ಬೆಳೆ ಅಂತ. ಈಗ ನಾವು ಮೊದಲು ದಾಳಿಂಬೆ ಹಾಕಿದ್ವಿ ಸರ್, ಹಿಂದಿನ ವರ್ಷ ದಾಳಿಂಬೆ ಹಾಕಿದ್ವಿ, ಅದನ್ನ ಡ್ರಿಪ್ ಅಲ್ಲಿ ಮಾಡಿದ್ವಿ ಸರ್. 12 ಅಡಿಗೆ ಒಂದು ದಾಳಿಂಬೆ ಹಾಕಿದ್ವಿ ಸರ್, 12 ಅಡಿ 7 ಅಡಿ ಮಾಡಿದ್ವಿ, 12 ಅಡಿ 2 ಅದರಲ್ಲಿ 4 ಅಡಿಗೆ ಒಂದು ಮೆಣಸಿನ ಗಿಡ ಬೆಳಿದ್ವಿ ಸರ್. ಫಸ್ಟ್ ಒಂದು ಬೆಳೆ ಬಹಳ ಚೆನ್ನಾಗಿ ಬಂತು ಸರ್. ಮೆಣಸಿನ ಗಿಡ ಒಂದು ಮೆಣಸಿನ ಗಿಡ ಬೆಳೆ ತಕೊಂಡ್ಮೇಲೆ ಮತ್ತೆ ದಾಳಿಂಬ್ರೆ ಬಂತು ಸರ್. ಹಂಗ ಯಾವುದೇ ಬೆಳೆ ಮಿಶ್ರ ತಳಿ ಪದ್ಧತಿ ಬೆಸರ ಬೆಳೆ ಮಾಡ್ಬೇಕಂತ ರೈತರಲ್ಲಿ ಕೇಳ್ಕೊಂಡ್ಸಿ. ಇನ್ನೊಂದು ಏನ್ ಹೇಳಕಪ್ಪ ಅಂದ್ರೆ, ಆದಷ್ಟು ಈ ರಾಸಾಯನಿಕ ಗೊಬ್ಬರಗಳು ಬಳಸದೆ ತೋಟಗಾರಿಕೆನ ಬೆಳೆ ಬೆಳೆಯುವ ಸರ್. ಇವು ಹಣ್ಣು ತರಕಾರಿ ಫಲಗಳನ್ನ ತರಕಾರಿಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಬಹಳ ಉತ್ತಮ ಅಂತ ಅನಿಸ್ತದೆ ಸರ್. ಆಮೇಲೆ ಇತ್ತೀಚೆಗೆ ಎಲ್ಲ ದನಗಳು ಎತ್ತುಗಳು ಎಲ್ಲ ತೆಗಿತಾ ಇದಾರೆ ಸರ್, ಹಂಗಾಗಿ ಗೊಬ್ಬರ ಸಿಗೋದು ಬಹಳ ಕಷ್ಟ ಇದೆ. ಅದಕ್ಕೋಸ್ಕರ ಏನ್ ಮಾಡ್ಕಂತ ದಯವಿಟ್ಟು ಒಂದು ಮನೆಗೊಂದು ಆಕಳ ಅಥವಾ ಎಮ್ಮೆ ಕಟ್ಕೊಂಡು ಕೃಷಿ ಮಾಡ್ಕೊಂಡು ಒಳ್ಳೇದು. ಅದರಿಂದ ಒಳ್ಳೆ ಹಾಲು ಸಿಗುತ್ತೆ, ಒಳ್ಳೆ ಗೊಬ್ಬರ ಸಿಗುತ್ತೆ, ಅದರ ಒಂದು ಮೂತ್ರದಿಂದ ಜೀವಾಮೃತನ ಮಾಡ್ಕೋಬಹುದು, ಅದರಿಂದ ಒಳ್ಳೆ ಉತ್ತಮ ಒಂದು ಫಲ ಸಿಗ್ತಂತ ನನ್ನ ಅನಿಸ್ತದೆ. ಖುಷಿ ಆಗ್ತದೆ ಮಂಜಪ್ಪರ ನಿಮ್ ಜೊತೆ ಮಾತಾಡ್ತಾ ಇದ್ರೆ. ತುಂಡು ಭೂಮಿ ನಿಮ್ಗೆ 1 ಎಕರೆ 62 ಸೆಂಟ್ಸ್ ಭೂಮಿಯಲ್ಲಿ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ರಿ. ಇಷ್ಟೇ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ರೆ ಅಥವಾ ಏನಾದ್ರೂ ಲೀಸ್ ತಗೊಳ್ಳೋದು ಮತ್ತೊಂದಿಷ್ಟು ಭೂಮಿಯಲ್ಲಿ ಏನಾದ್ರೂ ಬೆಳೆಯೋದು ಮಾಡ್ತಾ ಇದ್ರೆ? ಅದೇ ಹೇಳಿ ಸರ್, ಒಂದು 5 ಎಕರೆ ಲೀಸ್ ಹಾಕೊಂಡಿದ್ವಿ. ಏನೇನ್ ಬೆಳಿತೀರಿ ಅದರಲ್ಲಿ? ಮೆಕ್ಕೆಜೋಳ, ಈರುಳ್ಳಿ ಬೆಳಿತೇವೆ ಸರ್, ಒಣಮೆಣಸಿಕಾಯನ್ನು ಕೂಡ ಬೆಳಿತೇವೆ ಸರ್ ಇತ್ತೀಚೆಗೆ. ಹ್ಞೂ ಸರ್, ಹೌದು ಸರ್. ಇದೆಲ್ಲ ನಿಮ್ಗೆ ಒಂದಿಷ್ಟು ಹಣಕಾಸಿನ ವಹಿವಾಟು ಜಾಸ್ತಿ ಆಗ್ತದೆ ಇದರಿಂದ? ಹ್ಞೂ ಸರ್, ಆಗುತ್ತೆ ಸರ್. ಒಳ್ಳೆ ಲಾಭಾಂಶನು 2 ವರ್ಷ ಮೆಣಸಿಕಾಯಿಂದನು ಸಿಕ್ಕಿದೆ ಸರ್. ಒಣಮೆಣಸಿಕಾಯಿಂದ ಬ್ಯಾಡಗಿ ಒಣಮೆಣಸಿಕಾಯಿ ಹಾಕಿದ್ದೇವೆ ಸರ್. ಬ್ಯಾಡಗಿ ಹಾಕಿದ್ದೆ? ಹೌದು ಸರ್, ಹಾಕಿದ್ವಿ, ಚೆನ್ನಾಗಿ ಸಿಕ್ಕಿದೆ. ಏನು ಈ ಸಲ ಬ್ಯಾಡಗಿ ಮೆಣಸಿಕಾಯಿ ಒಟ್ಟು ಮೆಣಸಿಕಾಯಿ ಇಳುವರಿ ಸರ್? ಮಳೆಗಾಲ ಹೆಚ್ಚಿಗೆ ಆದ್ಮೇಲೆ ಎಲ್ಲಾದ್ರೂ ಅಷ್ಟೇ ಸರ್. ದಾಳಿಂಬೆ ತಗೊಳ್ರಿ, ಮೆಣಸಿನಕಾಯಿ ತಗೊಳ್ರಿ, ಯಾವುದೇ ತಗೊಳ್ರಿ, ಅತಿ ಹೆಚ್ಚು ಮಳೆಗಾಲ ಆದ್ರೆ ಯಾವ ಬೆಳೆ ಕೂಡ ಬೆಳೆಯೋದಿಲ್ಲ ಅಂತ ತೋರ್ಸ್ಕೊಟ್ಬಿಡ್ ಸರ್ ಹಿಂದಿನ ವರ್ಷ ಈ ವರ್ಷ. ಹಂಗಾದ ಎಲ್ಲ ಕೊಳತೋಗ್ಬಿಡ ಸರ್ ಎಲ್ಲ. ಹಂಗಾಗಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಈಗ ಕಿಸಾನ್ ಸಮ್ಮಾನ ಈ ತರದೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಿದಾವೆ, ಮತ್ತೆ ಕೇಂದ್ರ ಸರ್ಕಾರದ ಯಾವ್ದು ಲಾಭವನ್ನು ತಗೊಂಡಿದ್ದೀರಾ ಕೃಷಿಗೆ ಸಂಬಂಧಪಟ್ಟಂಗೆ? ಇಲ್ಲ ಸರ್, ಅವ್ರೇನು ಅದೇನು 6,000 ಹಾಕ್ತಿದ್ರಲ್ಲ 6 ತಿಂಗಳಿಗೆ ಒಂದ್ಸರಿ 1 ಎಕರೆಗೆ ಹೆಕ್ಟೇರ್ಗೆ ಸರ್, ಅದು ತಗೊಂಡು ಅದು ಒಂದು ಅಕೌಂಟ್ ಬೀಳ್ತಾ ಇದೆ ಸರ್. ಅದನ್ನ ಬಿಟ್ಟರೆ ಮತ್ತೆ ಇನ್ನೇನು ತೋಟಗಾರಿಕೆ ಬೆಳೆ ಬೆಳಿಲಿಕ್ಕೆ ಪ್ರತಿಯೊಂದು ನರೇಗಾ ಇದರಿಂದ ಸಿಗ್ತಾ ಇದೆ ಸರ್. ಡ್ರಿಪ್ ಇರಿಗೇಷನ್ ಎಲ್ಲ ಅವರೇ ತೋಟಗಾರಿಕೆ ಮಾಡ್ಕೊಂಡು ಕೃಷಿ ಮಾಡ್ಕೊಂಡ್ ಸರ್. ಉತ್ತಮ ರೀತಿಯಲ್ಲಿ ಮಾಡ್ಬೇಕಂದ್ರೆ ಸರ್ಕಾರ ಕೊಟ್ಟದ್ರಲ್ಲಿ ನಾವು ಎಕರೆಗೆ 20-30,000 ಹಾಕೊಂಡು ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಉತ್ತಮವಾದ ಒಂದು ಬೆಳೆ ಬೆಳಿಬಹುದು, ಎಲ್ಲರಿಗೂ ಮಾದರಿ ಆಗಬಹುದು ಅಂತ ನನ್ನ ಅನಿಸಿಕೆ ಸರ್. ಒಟ್ಟು ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ನಮ್ಮ ರೈತರು. ಹೌದೌದು ಸರ್, ನೀವು ಮಾಡ್ಕೊಂಡಿದ್ದೀರಿ. ಹ್ಞೂ ಸರ್. ಒಳ್ಳೇದು ಮಂಜಪ್ಪರೇ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಈವರೆಗೆ ಕೊಟ್ಟೂರು ತಾಲೂಕು ಉಜ್ಜಿನಿ ಗ್ರಾಮದ ಪ್ರಗತಿಪರ ರೈತರಾದ ಮಂಜಪ್ಪ ಬಿಎಲ್ ಅವರೊಂದಿಗೆ ದಾಳಿಂಬೆ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಪ್ರಕಟಣೆಗಳು. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್, ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. 2 ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಹೇ ಶಿವಂ, LIC ಪಬ್ಲಿಕ್ ಇಶ್ಯೂ ಮಾಡಬಹುದಂತೆ. ಹೌದಾ? ಪಾಲಿಸಿದಾರರಿಗೂ ರಿಸರ್ವೇಶನ್ ಸಾಧ್ಯತೆ ಇದೆಯಂತೆ. ನಾನು ಪಾಲಿಸಿದಾರ. ಹಾಗಾದ್ರೆ ನೀನು ಈ ಎರಡು ಕೆಲಸ ಮಾಡಬೇಕು. LIC ದಾಖಲೆಗಳಲ್ಲಿ ಪ್ಯಾನ್ ವಿವರಗಳನ್ನು ಅಪ್ಡೇಟ್ ಮಾಡು. LIC ವೆಬ್ಸೈಟ್ ವಿಸಿಟ್ ಮಾಡು. ನಿನ್ನ ಪ್ಯಾನ್ ಮತ್ತು LIC ಪಾಲಿಸಿಗಳನ್ನ ಲಿಂಕ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಿವರಗಳನ್ನು ತುಂಬಿಸಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡು. ಆಮೇಲೆ ಡಿಮ್ಯಾಟ್ ಅಕೌಂಟ್ ಇಲ್ಲದೆ ಇದ್ರೆ NSDL ಅಥವಾ CDSL ರಿಜಿಸ್ಟರ್ಡ್ ಡಿಪಾಸಿಟರಿ ಪಾರ್ಟಿಸಿಪೆಂಟ್ ಜೊತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡು. ಡಿಮ್ಯಾಟ್ ಇಲ್ಲದೆ ಇದ್ರೆ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಪ್ಯಾನ್ ಅಪ್ಡೇಟ್ ಮಾಡಬೇಕು ಮತ್ತೆ ಡಿಮ್ಯಾಟ್ ಅಕೌಂಟ್ ಇರಬೇಕು. ಈಗಲೇ ಕಾರ್ಯಪ್ರವೃತ್ತನಾಗು ಮತ್ತು ತಯಾರಾಗು. ಈ ವಿಷಯ ಆಫರ್ ಅಥವಾ ಈಕ್ವಿಟಿ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆಹ್ವಾನ ಅಲ್ಲ. ಪಬ್ಲಿಕ್ ಆಫರ್ ಆಗುವ ಟೈಮ್ ಲೈನ್ ಅಥವಾ ಅದರ ಬಗ್ಗೆ ಅಧಿಕ ಮಾಹಿತಿ ಇನ್ನೂ ತಿಳಿದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ www.licindia.in/ipo ಭೇಟಿ ಮಾಡಿ. ರೈತ ಬಂದವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಬೇರೆ ದಾರಿಯಾ ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಹೊಂಗೆ ಸಿಮರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ ಹೊಂಗೆ ಸಿಮರೂಪ ಬೆಳೆದು ನಾವು ಇಂಧನ ಸಕ್ಷಮರಾಗೋಣ ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂಧನ ಇಂಧನ ಇಂಧನ ಇಂಧನ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಕೆಲಸವ ಉಳಿಸಲು ಬೇಕು ಸರಳ ಸಲಕರಣೆ ರೈತನ ಸಮಯ ಕೆಲಸವ ಉಳಿಸಲು ಬೇಕು ಸರಳ ಸಲಕರಣೆ ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ ತಪ್ಪಿಸಲಾತನ ಜಾಗರಣೆ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ